ಇಡೀ ಜಿಲ್ಲೆಯಲ್ಲಿ ಒಂದು ಮೀನುಗಾರಿಕೆ, ಅದರಲ್ಲೂ ಕೂಡ ಒಳನಾಡು ಮೀನುಗಾರಿಕೆಯಲ್ಲಿ ಬಹಳ ಹೆಚ್ಚಿನ ಸಾಧನೆಯನ್ನ ಮಾಡಿ ಇವತ್ತು ರಾಜ್ಯದ ಗಮನವನ್ನ ಸೆಳೆದಿದೆ. ಮುಖ್ಯವಾಗಿ ಬಹಳ ಹಿಂದುಳಿದ ಜಿಲ್ಲೆ, ಭತ್ತ ಬೆಳೆಯುವ ಒಂದು ಪ್ರದೇಶ ಅನ್ನುವ ಒಂದು ಜಿಲ್ಲೆಯಲ್ಲಿ ಇದೀಗ ಮೀನುಗಾರಿಕೆಗೆ ಹೆಚ್ಚಿನ ಆಕರ್ಷಣೆ ಆಗ್ತಾ ಇರೋದು ಕೂಡ ನಮ್ಮ ಎಲ್ಲರ ಗಮನವನ್ನ ಆ ಕಡೆ ಸೆಳೆದಿದೆ. ಇವತ್ತು ಈ ಮೀನುಗಾರಿಕೆಯ ಕೃಷಿ ಯಾವ ರೀತಿ ನಡೀತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್ ಕುಲಕರ್ಣಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಈ ಒಂದು ಯಾದಗಿರಿ ಜಿಲ್ಲೆ ಈ ರೀತಿಯ ಒಂದು ಉತ್ತಮವಾಗಿರತಕ್ಕಂತ ಹೆಜ್ಜೆಯನ್ನು ಇಡ್ತಾ ಇದೆ, ಒಬ್ಬ ಉಪನಿರ್ದೇಶಕರಾಗಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ? ಸರ್, ಯಾದಗಿರಿ ಜಿಲ್ಲೆಯಲ್ಲಿ ಜಲಸಂಪನ್ಮೂಲಗಳು ಬಹಳ ಇದೆ ಸರ್. ಓಹೋ. ಇಲ್ಲಿ ಕೃಷ್ಣಾ ಮತ್ತೆ ಭೀಮಾ ನದಿ ಹರಿಯುತ್ತದೆ. ಒಂದು 76 ಎಕರೆಗಿಂತ ಹೆಚ್ಚಿನ ಜಲವಿಸ್ತೀರ್ಣ ಇರತಕ್ಕಂತ ಕೆರೆಗಳಿದೆ. 250 ಗ್ರಾಮ ಪಂಚಾಯತ್ ಕೆರೆಗಳಿದೆ, 100 ಎಕರೆಗಿಂತ ಕಡಿಮೆ ಇರಂತವು. ಇದ್ರ ಜೊತೆಗೆ ಒಂದು 400 ಹೆಕ್ಟರ್ ಅಲ್ಲಿ ಸಿಗಡಿ ಕೃಷಿ ನಡೀತಾ ಇದೆ. ಆಮೇಲೆ 100 ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ನಡೀತಾ ಇದೆ. ಇದ್ರ ಜೊತೆಗೆ 2 ಜಲಾಶಯಗಳಿದೆ, ಹತ್ತಿಕುಣೆ ಮತ್ತೆ ಕೊರಾಗ್ರಹಿ. ಮೀನುಗಾರಿಕೆ ನಮಗೆ ವಿಪುಲವಾದ ಜಲಸಂಪನ್ಮೂಲಗಳು ಇರೋದ್ರಿಂದ ಹಾಗೂ ಸೌಳು ಭೂಮಿಗಳು ಬಹಳ ಇರೋದ್ರಿಂದ ಮೀನುಗಾರಿಕೆ ತಗೊಳ್ಳಿ ತುಂಬಾ ವಿಪುಲವಾದ ಅವಕಾಶ ಇರೋದ್ರಿಂದ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಜಿಲ್ಲೆಯಲ್ಲಿ. ಓ, ಆ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಆಕರ್ಷಣೆ ಹುಟ್ಟಿಕೊಂಡಿದೆ ಎಲ್ರಿಗೂ ಮೀನು ಸಾಕಾಣಿಕೆ ಬಗ್ಗೆ ಅಲ್ವಾ? ಈಗ ಕೃಷ್ಣ ಭೀಮಾ ನದಿಯ ಜೊತೆಗೆ ಈ ಜಲಾಶಯಗಳು ಹುಟ್ಟಿಷ್ಟಿವೆ ಕುಲಕರ್ಣಿ ಅವರೇ? 2 ಜಲಾಶಯ ಇದೆ ಸರ್, ಒಂದು ಸದಾಗರ ಜಲಾಶಯ ಅಂತ ಒಂದು. ಇದ್ರ ಜೊತೆಗೆ ಇನ್ನೊಂದು 5 ನಮಗೆ ಸೌಳು ಪ್ರದೇಶ ಇದೆ. ಇಲ್ಲಿ ಭತ್ತ ಬೆಳೆದ ಭೂಮಿ ಸೌಳಾಗಿದೆ ಸರ್. ಇದರಲ್ಲಿ ಮೀನುಗಾರಿಕೆ ತಗೊಳ್ಳಿ ಬಹಳ ಯೋಗ್ಯವಾದ ಸ್ಥಳ ಸರ್. ಅದು ಎಷ್ಟು ಕೆರೆಗಳಿವೆ ಸರ್? ಕೆರೆಗಳು 76 ಇವೆ ಸರ್. 100 ಎಕರೆ ಒಂದು 250 ಇವೆ ಒಟ್ಟು ಕೆರೆಗಳು ಜಿಲ್ಲೆಯಲ್ಲಿ. 326 ಬರ್ತದೆ ಸರ್. ಓಹೋಹೋ, ಅಷ್ಟು ಕೆರೆಗಳಿವೆ ಅಂದ್ರೆ ಜಲಸಂಪನ್ಮೂಲ ಹೇರಲವಾಗಿ ಇದೆ ಮೀನುಗಾರಿಕೆಗೆ ಅಂತ ಅಲ್ವಾ? ಜಲಸಂಪನ್ಮೂಲ ಇದೆ ಸರ್, ಜೊತೆಗೆ ಸಿಕ್ಕಾಪಟ್ಟೆ ಭತ್ತ ಬೆಳೆದಿರೋದ್ರಿಂದ ಸೌಳು ಮತ್ತು ಜೌಗು ಪ್ರದೇಶ ಹೊಸನಾಡ್ ಏರಿಯಾ ಅಂತ ಕರಿತೀವಿ, ಲ್ಯಾಂಡ್ ಬಹಳ ಇದೆ. ಬೆಳೆ ಅವಕಾಶ ಇಲ್ಲಿರೋದ್ರಿಂದ ಮೀನುಗಾರಿಕೆ ಮಾಡಿ ತುಂಬಾ ಯೋಗ್ಯವಾದ ಸ್ಥಳ. ಓಹೋ, ಅಂದ್ರೆ ಈ ಭತ್ತದ ಬೆಳೆ ಮಾಡಿರುವುದರಿಂದ ನೀರು ಬಹಳ ಹರಿದಿರುವುದರಿಂದ ಇಡೀ ಪ್ರದೇಶ ಮೀನು ಕೃಷಿಗೆ ಉತ್ತಮವಾಗಿದೆ. ಸೌಳಾಗಿರೋದ್ರಿಂದ ಬೇರೆ ಬೆಳೆ ಏನು ಬೆಳೀಲಿಕ್ಕೆ ಅವಕಾಶ ಕಡಿಮೆ ಫಿಶರೀಸ್ಗೆ ಬಹಳ ಜನ ಮಂಡೆ ಬರ್ತಾ ಇರ್ತಾರೆ. ಈಗ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಯಾವ್ಯಾವ ತಳಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ? ಸಿಗಡಿ ಇಲ್ಲಿ ಸಿಗಡಿ ಒನಾಮಿ ಅಂತ ಒಂದು ಜಾತಿ ಬೆಳೀತಾ ಇರ್ತಾರೆ, ಅದು 4 ಎಕರೆ ಅದೇ ಬೆಳೀತಾ ಇದ್ದಾರೆ. ಅದ್ರ ಜೊತೆ ಮೀನು ಕಟ್ಲಾ, ರೋಹು, ಮೃಗಾಲ್, ಸಾಮಾನ್ಕಾರ್, ಸಂಗೇಶ್, ತಿಲಾಪಿಯಾ, ರೂಪ್ಚಂದ್. ಆಮೇಲೆ ಈ ಹೊಸದಾಗಿ ಒಂದು ತಳಿ ಶುರು ಮಾಡಿದ್ವಿ ಸರ್, ಈಗ ಒಂದು ವರ್ಷದಿಂದ, ಮರಲ್ ಅಂತ ಹೇಳಿ. ಮರಲ್, ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ಆಲ್ಮೋಸ್ಟ್ 700 ಒಂದ್ ಕೆಜಿ ವರೆಗೆ ಹೋಗ್ತದೆ. ಅದೊಂದು ಮೀನು ಮಾರಾಟಾಗ್ತಾರೆ. ಓಹೋ, ಈ ಕಟ್ಲಾ ಎಲ್ಲ ಸಾಮಾನ್ಯ, ಆದ್ರೆ ಮರಲ್ ಅದು ಮತ್ತೆ ಕಾಮನ್ ಕಾರ್ಪ್ ಇದೆಲ್ಲ ಬಹಳ ಕಡಿಮೆ ಅಲ್ವಾ? ಹೌದು, ಮರಲ್ ಎಲ್ಲ ಈಗ ಬರ್ತಾ ಇದೆ ಸರ್, ಆಗತ್ತದು. ಓಹೋ, ಐದು ಮಾರಾಟ ಮಾಡ್ತಾರೆ. ಅಂದ್ರೆ ಒಳ್ಳೆ ಬೆಲೆ ಕೂಡ ಸಿಗ್ತಾ ಇದೆ ಅಂತ ನೀವು ಹೇಳೋದು? 750 ಒಂದ್ ಕೆಜಿ ಇದೆ. ಓಹೋ ಓಹೋ, ಎಷ್ಟು ಸಮಯ ಬೇಕಾಗ್ತದೆ ಸರ್ ಇದು ಬೆಳಿಲಿಕ್ಕೆ? 8 ತಿಂಗಳು. ಈಗ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ಮೀನಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂದ್ರೆ? ಸದ್ಯಕ್ಕೆ ಸಿಗಡಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಓಹೋ, ಅದ ನಂತರ ಮರಲ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಈಗ ಸಿ ಬಾಸ್ ಅಂತ ಒಂದ್ ಜಾತಿ ಪ್ರಯತ್ನ ಮಾಡ್ತಾ ಇದೀವಿ, ಅದಕ್ಕೂ ಒಳ್ಳೆ ಡಿಮ್ಯಾಂಡ್. ಯಾವ್ದು ಸರ್? ಸಿ ಬಾಸ್ ಅಂತ ಹೇಳಿ. ಸಿ ಬಾಸ್, ಬಾಸ್ ಮೀನ್ ಅಂತ. ಹೌದ್ ಹೌದ್, ಅದು ಕೂಡ ಒಳ್ಳೆ ತಿನ್ಲಿಕ್ಕೆ ಬಹಳ ರುಚಿಕರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈಗ ಸಿಗಡಿ ಮೀನು ಸಮುದ್ರದಲ್ಲಿ ಸಿಗುವುದನ್ನ ನಾವು ನೋಡ್ತೇವೆ, ಆದ್ರೆ ಈ ರೀತಿ ಒಳನಾಡು ಮೀನುಗಾರಿಕೆಯಲ್ಲಿ ಈ ಒಂದು ಉತ್ಪಾದನೆ ಮಾಡುವಾಗ ಅದು ಹೇಗಿರ್ತದೆ, ಅದರ ಬೆಳವಣಿಗೆ, ಅದರ ಪ್ರಮಾಣ? ಸಿಗಡಿ ಎರಡು ರೀತಿ. ಯಾವ್ದೇ ಚಿನ್ನ ಸಿಗಡಿ ಬೇರೆನೆ, ಉಪ್ಪು ನೀರಲ್ಲಿ ಟೈಗರ್ ಅಂತ ಕರಿತೀವಿ, ಒನಾಮಿ ಅಂತ ಕರಿತೀವಿ ಚೀನಲ್ಲಿ. ಇಲ್ಲಿ ತುಂಬಾ 5 ಬೆಳೆತಲಿದೆ. ಓಹೋಹೋ, ಅದರ ರೇಟ್ ಹೆಚ್ಚು ಕಮ್ಮಿ ಡಿಪೆಂಡ್ ಅಪಾನ್ ಸೈಜ್. 25 40 ಅಂತಾರೆ, 400 ರೂಪಾಯಿಂದ 800 ಅದರದ್ದು ಮಾರಾಟ ಆಗ್ತದೆ. ಈ ಸಿಗಡಿ ಬೆಳಿಲಿಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗ್ತದೆ ಕುಲಕರ್ಣಿ? 5 ಬೆಳೆ ಸರ್ ಇದು. 3 ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬಹುದು, ದೊಡ್ಡದಾಗಿ ಆಗ್ಬೇಕಾದ್ರೆ 5 ಕಾಯ್ಬೇಕಾಗತ್ತೆ. ಈಗ ಇಲಾಖೆಯಿಂದ ಈ ಎಲ್ಲ ತಳಿಗಳ ಒಂದು ಮರಿಗಳನ್ನ ವಿತರಿಸುವಂತ ಎಲ್ಲ ವ್ಯವಸ್ಥೆ ಇದೇನಾ ರೈತರ ಸಹಾಯಧನ ಕೊಡ್ತಿದ್ದಾರೆ? ಮೀನು ಕೊಳ ನಿರ್ಮಾಣ ಮಾಡಲಿಕ್ಕೆ 7 ಘಟಕ ವೆಚ್ಚದಲ್ಲಿ 60% ಸಹಾಯ ಲೇಡೀಸ್ ಅಂದ್ರೆ ಸಂಪನ್ಮೂಲದ ಒಂದು ನೆರವು ಕೂಡ ಇದೆ. ಹೌದು ಸರ್, ಇನ್ಪುಟ್ ಕಾಸ್ಟ್ ಅಂತ ಕೊಡ್ತೀವಿ, ಪ್ರಥಮ ಬೆಳೆ ಬೆಳಿಲಿಕ್ಕೆ 4 ಯೂನಿಟ್ ಕಾಸ್ಟ್, 60% ಹೆಣ್ಮಕ್ಳಿಗೆ ಸಬ್ಸಿಡಿ ಕೊಡ್ತೀವಿ. ಓಹೋ ಹೋಹೋ ಹೋ, ಸಬ್ಸಿಡಿನೂ ಕೂಡ ಇದೆ. ಹೌದು ಸರ್, ಹೌದು. ಈಗ ಇಂತಿಷ್ಟು ಜಾಗ ಬೇಕು ಅಥವಾ ಈ ನೀರಿನ ಆಶ್ರಯ ಇರಬೇಕು ಅಂತ ಇದೇನಾ, ಅಥವಾ ಬೇರೆ ಯಾರಲ್ಲಿ ಆದ್ರೂ ಭೋಗ್ಯಕ್ಕೆ ತಗೊಳ್ಳೋದು ಅಥವಾ ಅವರಿಂದ ಒಂದು ಬಾಡಿಗೆ ತಗೊಂಡು ಮಾಡುದು, ಹಾಗೂ ಮಾಡಬಹುದ? ಬಾಡಿಗೆ ತಗೊಂಡು ಮಾಡಬಹುದು ಸರ್, ಬಟ್ ನಮ್ಮ ಭೂಕಂದಾಯ ಕಾನೂನು ಪ್ರಕಾರ ಲೀಸ್ ಲ್ಯಾಂಡ್ ರಿಜಿಸ್ಟರ್ ಸಬ್ಸಿಡಿ ಸಿಗಲ್ಲ ಅವರಿಗೆ. ಓಹೋ ಹೋಹೋ ಹೋ, ಡೆವಲಪ್ಮೆಂಟ್ ಮಾಡಬಹುದು. ಈಗ ಎಷ್ಟು ರೈತರು ಇನ್ವಾಲ್ವ್ ಆಗಿದ್ದಾರೆ ಈ ರೀತಿಯ ಒಂದು ಮೀನುಗಾರಿಕಾ ಕೃಷಿಯಲ್ಲಿ? ಈಗ ಯಾದಗಿರಿ ಜಿಲ್ಲೆಯಲ್ಲಿ 350 ಜನ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಓಹೋ ದೊಡ್ಡ ರೈತ ಅಲ್ಲ, 50 ಎಕರೆ 40 ಎಕರೆ ಫಾರ್ಮ್ ಮಾಡಿದವರೆಲ್ಲ ಇದ್ದಾರೆ. ಈಗ ಈ ಒಂದು ಮೀನುಗಾರಿಕೆಯನ್ನ ಪ್ರೋತ್ಸಾಹ ಮಾಡುವುದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಹಳಷ್ಟು ಉತ್ತೇಜನ ಕೊಡ್ತಾ ಇದೆ, ಯಾವ್ಯಾವ ಸೌಲಭ್ಯಗಳಿವೆ ಕುಲಕರ್ಣಿ ಅವರೇ? ಈಗ ಅತಿ ಮುಖ್ಯವಾಗಿ ನಮಗೆ ಪ್ರಧಾನ ಮಂತ್ರಿ ಮತ್ತು ಸ್ವಂತ ಯೋಜನೆ, ಅದರ ವೈಶಿಷ್ಟ್ಯ ಏನು? 50% ಸಹಾಯಧನ ಕೊಡ್ತಾ ಇದೀವಿ. 50% 50%, ಒಬ್ಬರಿಗೆ 2 ಎಕರೆ ಲಿಮಿಟ್ ಇದೆ ಸರ್. ಅನುದಾನ ಬೇಕಾದಷ್ಟು ಕೊಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಇನ್ನು ಅವಕಾಶ ಬಹಳ ಇದೆ. ಅಂದ್ರೆ ಈಗ ಒಂದು ಮ್ಯಾಕ್ಸಿಮಮ್ ಎಷ್ಟುವರೆಗೆ ಅವರಿಗೆ ಸಹಾಯಧನ ಸಿಗ್ತದೆ ಅಂತ? ಪ್ರತಿ ಇಂಡಿವಿಜುವಲ್ ಗೆ 2 ಎಕರೆ ಲಿಮಿಟ್ ಸರ್, 5 ಎಕರೆವರೆಗೆ ಕೊಟ್ಟರು. ಇದ್ರ ಜೊತೆಗೆ ರೆಫ್ರಿಜರೇಟೆಡ್ ವೆಹಿಕಲ್ ತಗೊಳ್ಬಹುದು, ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಐಸ್ ಪ್ಲಾಂಟ್ ಮಾಡಬಹುದು, ಫೀಡ್ ಮಿಲ್ ಮಾಡಬಹುದು, ಬೇರೆ ಬೇರೆ ಘಟಕಗಳಿಗೆ ಬೇರೆ ಬೇರೆ ರೀತಿ ಇದೆ ಸರ್. ಈ ಮತ್ಸ್ಯ ಸಂಪದ ಅಲ್ಲದೆ ಬೇರೆ ಏನಾದ್ರೂ ಯೋಜನೆಗಳಲ್ಲಿ ಕೂಡ ಮೀನುಗಾರಿಕೆಗೆ ಉತ್ತೇಜನ ಇದೆ ಸರ್? ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಸಹಿತ ಸಹಾಯಧನ ಕೊಡ್ತೇವೆ, ಮಾರ್ಕೆಟ್ ಗೆ ಮೊಪೆಡ್ ಸಾಲ ಕೊಡ್ತೇವೆ, ಮೊಪೆಡ್ ಕೊಡ್ತೀವಿ, ಬಡೆಗಳು ಕೊಡ್ತೇವೆ. ಈಗ ಯಾದಗಿರಿಯಲ್ಲಿ ಒಂದು ಮೀನುಗಾರಿಕೆಗೆ ಈ ರೀತಿಯಾಗಿ ಉತ್ತೇಜನವನ್ನ ನೀವು ಸರ್ಕಾರದ ಕಡೆಯಿಂದ ಮಾಡ್ತಾ ಇದ್ದೀರಿ, ಮಾರಾಟದ ಪ್ರಕ್ರಿಯೆ ಹೇಗಿರುತ್ತದೆ ಅಂತ? ಈಗ ಬೆಳೆದದನ್ನ ಎಲ್ಲಿ ಮಾರಾಟ ಮಾಡೋದು ಹೇಗೆ ಅಂತ? ನಮ್ಮಲ್ಲಿ ಏನಾಗುತ್ತೆ, ಬೆಳೆದ ಮೇಲೆ ಎಲ್ಲ ಭೀಮಾವರಂಗೆ ಪ್ರೊಸೆಸಿಂಗ್ ಪ್ಲಾಂಟ್ ಇದೆ ಸರ್, ಆಂಧ್ರ ಭೀಮಾವರಂ ಅಂತ ಒಂದು ನಗರ ಇದೆ, ಇಲ್ಲಿಂದ ಅಲ್ಲಿ ಕಳಿಸ್ಕೊಟ್ಟು ಪ್ರೊಸೆಸ್ ಆದ್ಮೇಲೆ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಯಾದಗಿರಿಯ ಮೀನು ರಫ್ತಾಗ್ತಾ ಇದೆ ಅಂತ ನೀವು ಹೇಳುದು? ಹೌದು ಸರ್. ಓಹೋ, ಎಷ್ಟು ಪ್ರಮಾಣದಲ್ಲಿ ರಫ್ತಾದಂತ ಅಂಕಿಅಂಶಗಳು ಏನಾದ್ರೂ ಇದೆ? ಅಂಕಿಅಂಶ ಸಿಗಲ್ಲ ಸರ್, ಯಾಕಂತ ಕೇಳಿದ್ರೆ ಇಲ್ಲಿಂದ ನಮಗೆ ಭೀಮಾ ಹೋದ್ಮೇಲೆ ಈ ಸೈಜ್ ಬೆಳೆ ಸಿಗಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ, ನಾರ್ಮಲ್ ಚಿಕ್ಕ ಸೈಜ್ ಇದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಕನ್ಸಮ್ಷನ್ ಆಗುತ್ತೆ. ಈಗ ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಉತ್ತೇಜನ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಇದೇನಾ? ಇದೆ ಸರ್, ಈಗ ನಮ್ದು ಮಾಡಿ ಶಾಪ್ ನಡೀತಾ ಇದೆ, ಒಂದು 3 ವರ್ಷದಲ್ಲಿ ಮುಗಿತು. ಈಗ ಈ ಮೀನಿನ ಬಳಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಅಥವಾ ಜನಪ್ರಿಯಗೊಳಿಸಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಜಾಲವನ್ನ ಕೂಡ ವಿಸ್ತರಿಸುವಂತ ಯೋಜನೆ ಇಲಾಖೆಯಲ್ಲಿ ಇದೆ, ಆ ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಏನೇನು ವ್ಯವಸ್ಥೆ ಇದೆ? ಮೀನುಗಾರಿಕೆ ಉತ್ಪಾದನಾ ಸಂಸ್ಥೆ ಅಂತ ಮಾಡಿದ್ದಾರೆ, ಎಕ್ಸ್ಪೈವ್ ಅಂತ ಹೇಳಿ, ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಹೇಳಿ, ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿಸಿ ನಾವು ಹೊರದೇಶಕ್ಕೆ ಅಥವಾ ಹೊರಗಡೆ ಕಳಿಸೋ ಫ್ಯೂಚರ್ ಡೇಸ್ ಅಲ್ಲಿ. ಈಗ ಸ್ವಸಹಾಯ ಸಂಘಗಳು ಅಥವಾ ಸಹಕಾರ ಸಂಘಗಳು ಏನಾದ್ರೂ ಅಸ್ತಿತ್ವಕ್ಕೆ ಬಂದಿವೆನ ಈ ಮೀನುಗಾರಿಕೆ? 5 ಮೀನುಗಾರಿಕಾ ಸಹಕಾರ ಸಂಘಗಳಿವೆ, ಅವ್ರಿಗೆಲ್ಲ ನಾವು ಕಡಿಮೆ ಇದರಲ್ಲಿ ಲೀಸ್ ಕೊಡ್ತೀವಿ, ಕೆರೆಗಳನ್ನ ಜಲಾಶಯಗಳನ್ನ. ಒಬ್ಬರಿಗೆ ಒಂದು ಸೊಸೈಟಿ 300 ಹೆಕ್ಟರ್ ಲಿಮಿಟ್ ಅಲ್ಲಿ, ಅಲ್ಲಿ ಸಹ ಮೀನು ಬರಿಗಳನ್ನ ಬೆಳೆಸಿ ಮೀನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಈಗ ಕುಲಕರ್ಣಿ ಅವರೇ, ಯಾದಗಿರಿ ಜಿಲ್ಲೆಯಲ್ಲಿ ಈ ಮೀನುಗಾರಿಕೆಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು, ಮುಂದೆ ಕೂಡ ಬಹಳಷ್ಟು ಒಳ್ಳೆ ಅವಕಾಶ ಇದೆ ಅನ್ನುವ ನೆಲೆಯಲ್ಲಿ ಏನಾದ್ರೂ ವಿಶೇಷ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೀರಾ? ಇದು ಪ್ರಧಾನಮಂತ್ರಿ ಅವೇರ್ನೆಸ್ ಮಾಡಿದ್ರೆ, ಗವರ್ನಮೆಂಟ್ ಆಫ್ ಇಂಡಿಯಾದವರು ಬಂದಿದ್ರು ಸರ್, ಕೇಂದ್ರ ಸರ್ಕಾರ ಎನ್ಸಿಪಿಸಿ ಯೋಜನೆ ಅವರು, ಆಮೇಲೆ ಜಂಪಡ ಅಂತ ಒಂದು ಅರ್ಥ ಇರ್ತಾರೆ, ಮರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ, ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂಡ್ ಟ್ರೈನಿಂಗ್ ಫಾರ್ ಫಾರ್ಮರ್ಸ್. ಈಗ ಯಾದಗಿರಿ ಅಂದಾಗ ಭತ್ತ ಬೆಳೆಯುವಂತ ಒಂದು ಪ್ರದೇಶ, ಈಗ ರೈತರ ಚಿತ್ತ ಮೀನುಗಾರಿಕೆ ಆಗಿದೆ ಅಲ್ಲ, ಏನದು ವಿಶೇಷ ಅಂತ ಅಂದ್ರೆ ಅಷ್ಟು ಲಾಭ ಇದೆ? ಲೇಬರ್ ಖರ್ಚು ಕಡಿಮೆ ಇರೋದ್ರಿಂದ ಮೀನುಗಾರಿಕೆ ಕಡೆ ಜನ ಒಲವು ತೋರಿಸ್ತಾರೆ ಸರ್. ಲಾಭ ಹೆಚ್ಚಿದೆ ಮತ್ತೆ ಖರ್ಚು ಕಡಿಮೆ ಇದೆ ಅನ್ನುವ ನೆಲೆಯಲ್ಲಿ ಅಲ್ವಾ? ರೇಟ್ ಜನ ಸಿಗ್ತಾ ಇದೆ, ಹೀಗಾಗಿ ಜನ ಸಿಗಡಿ ಕಡೆ ಆಮೇಲೆ ಮರಲ್ ಮೀನ್ ಕಡೆ ಒಲವು ತೋರಿಸ್ತಾರೆ ಜಾಸ್ತಿ. ಈಗ ಕುಲಕರ್ಣಿ ಅವರೇ, ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಆ ಒಂದು ಮೀನುಗಾರಿಕೆಯ ಆ ಒಂದು ಪ್ರಗತಿಯನ್ನ ನೋಡಿದಾಗ ಯಾದಗಿರಿ ಜಿಲ್ಲೆ ಬಹಳಷ್ಟು ಮಾನದಂಡಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ನಾವು ಕೇಳಿದ್ದೇವೆ, ಯಾಕೆ ಈ ಜಿಲ್ಲೆ ಅಷ್ಟು ಹೆಸರು ಬರಲಿಕ್ಕೆ ಕಾರಣ ಅಂತ? ಕರ್ನಾಟಕದಲ್ಲಿರೋ 31 ಜಿಲ್ಲೆಗಳಲ್ಲಿ ನಮಗೆ ರ್ಯಾಂಕಿಂಗ್ ಕೊಡ್ತಾರೆ ಸರ್, ಅದರಲ್ಲಿ ನಮ್ಮ ಕೃಷಿಕೋಳ ನಿರ್ಮಾಣದ ಇರುತ್ತೆ, ಆಮೇಲೆ ಮೀನು ಉತ್ಪಾದನೆ ಇರುತ್ತೆ, ಮೀನು ಮರಿ ಸಾಕಾಣಿಕೆ ಮತ್ತು ಬಿತ್ತನೆ ಬಗ್ಗೆ ಇರುತ್ತೆ, ಪಬ್ಲಿಕ್ ಗ್ರೀವೆನ್ಸಸ್ ಇರ್ತವೆ, ಎಲ್ಲಾ ಪ್ಯಾರಾಮೀಟರ್ಸ್ ಒಂದು ಮಾರ್ಕ್ ಇರುತ್ತದೆ, ಆ ಮಾರ್ಕ್ ಅಲ್ಲಿ ನಾವು ಮುಂಚೂಣಿ ಇದೀವಿ ಸರ್. ಯಾವ ಯಾವ ಮುಖ್ಯವಾದ ಮಾನದಂಡಗಳು ಕುಲಕರ್ಣಿ ಅವರೇ? ಮೀನು ಉತ್ಪಾದನೆ, ಮೀನು ಮರಿ ಪಾಲನೆ ಮತ್ತು ಬಿತ್ತನೆ, ಇಲಾಖೆ ಯೋಜನೆಗಳ ಅನುಷ್ಠಾನ, ಆಮೇಲೆ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ, ಆಮೇಲೆ ನಾವು ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಆವಿಷ್ಕಾರಗಳು, ಹೊಸ ವಿಚಾರಗಳನ್ನ ಟ್ವಿಟರ್ಗಳಲ್ಲಿ ಸಾರ್ವಜನಿಕರಿಗೆ ಪ್ರಚಾರ ಪಡಿಸೋದು, ಇವೆಲ್ಲ ಇರ್ತಾವ ಸರ್. ಓಹೋ, ಈ ಅಂಕಿಅಂಶಗಳು ಅಥವಾ ಮಾನದಂಡಗಳಿಂದಾಗಿ ಮುಂಚೂಣಿಯಲ್ಲಿದೆ ಅಂತ? ಈಗ ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಹೇರಳವಾಗಿ ಮೀನು ಸಿಗುವ ಸಾಧ್ಯತೆ ಇದೆ ಅಂತ ಅನಿಸ್ತದ? ಇದೆ ಸರ್, ಈಗ ಯಾದಗಿರಿ ಒಂದು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಒಂದು ಹೈಟೆಕ್ ಫಿಶ್ ಮಾರ್ಕೆಟ್ ಸಹಿತ ಆಗಿದೆ. ಈಗ ಎಲ್ಲಿ ಆಗಿದೆ? ಯಾದಗಿರಿ ಟೌನ್ ಅಲ್ಲಿ ರೆಡಿ ಫಾರ್ ಇನಾಗ್ರೇಷನ್. ಅದ್ರ ಜೊತೆಗೆ 500 ಹೆಕ್ಟರ್ ನಮಗೆ ತೌಳು ಭೂಮಿ ಇರೋದ್ರಿಂದ ಅಲ್ಲಿ ಮೀನು ಕುದಿಸಿಕೊಳ್ಳಕ್ಕೆ. ಈಗ ಶ್ರೀನಿವಾಸ್ ಕುಲಕರ್ಣಿ ಅವರೇ, ಸಮುದ್ರದ ಬದಿಯಲ್ಲಿ ಇರುವಂತದ್ದು ಅಥವಾ ಕರಾವಳಿ ಜಿಲ್ಲೆಗಳು ಮೀನುಗಾರಿಕೆಯಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸುವುದು ಸ್ವಾಭಾವಿಕ, ಆದ್ರೆ ಒಳನಾಡು ಮೀನುಗಾರಿಕೆಯಲ್ಲಿ ಯಾದಗಿರಿ ಜಿಲ್ಲೆ ಒಂದು ಬೇರೆ ಬೇರೆ ಮಾನದಂಡಗಳಲ್ಲಿ ನಂಬರ್ ಒನ್ ಸ್ಥಾನ ಪಡೆದ ಕಾರಣದಿಂದಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕೂಡ ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡುವಾಗ ಈ ಒಂದು ಯಾದಗಿರಿ ಜಿಲ್ಲೆಯ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಿಮ್ಗೆ ಏನನಿಸ್ತಾ ಇದೆ ಅದನ್ನು ಕೇಳುವಾಗ? ಅಂದ್ರೆ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಭಿವೃದ್ಧಿಗಾಗಿ ಪ್ರಯತ್ನ ಅಲ್ವಾ? ಈಗ ವಿಸ್ತೃತ ಯೋಜನೆ ಪ್ರಕಾರ ನೀವು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಮಾರುಕಟ್ಟೆ ಬರ್ತದೆ, ಬೇರೆ ಏನೇನು ಸೌಲಭ್ಯಗಳು ಸಿಗಲಿದೆ ಮುಂದಿನ ದಿನಗಳಲ್ಲಿ? ಯಾವ್ದು ಸರ್? ಸ್ಪೀಡ್ ಮಿಲ್? ಓಹೋ, ಅದನ್ನು ಇಟ್ಕೊಂಡಿದ್ವಿ. ಇನ್ನೂ 3 ವರ್ಷ ಈ ಪ್ರಧಾನಮಂತ್ರಿ ಮತ್ತು ಸಂಪದ ಯೋಜನೆ ಯೋಜನೆ ಇದು ಡೆವಲಪ್ಮೆಂಟ್ ಮಾಡೋ. ಓ, ಈ ರೀತಿಯಾಗಿ ಮಾಡ್ಬೇಕಂತಿದ್ದೆ. ಈಗ ಭತ್ತ ಬೆಳೆಯುವ ಊರಿನಲ್ಲಿ ಮೀನು ಬೆಳೀಲಿಕ್ಕೆ ಎಲ್ಲರೂ ಮನಸ್ಸು ಮಾಡಿದ್ದಾರೆ, ಅವರಿಗೆ ನಿಮ್ಮ ಇಲಾಖೆ ಕಡೆಯಿಂದ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಆಸಕ್ತಿ ಇರುವಂತ ರೈತರು ನಮ್ಮ ಹತ್ರ ಬಂದ್ರೆ ತಾಂತ್ರಿಕ ಸಲಹೆ ಬೇಕು, ಏನೆಲ್ಲ ಇಲಾಖೆಯಿಂದ ಸಲಹೆ ಸಿಗ್ತದೆ ಎಲ್ಲ ಮಾಡ್ಕೊಡ್ತೀವಿ. ಈಗ ಏನಾದ್ರೂ ರೈತರು ಅಥವಾ ಮೀನುಗಾರಿಕೆಯನ್ನ ಮಾಡಬೇಕು ಅಂತ ಆಸಕ್ತಿ ಹೊಂದಿದವರು ಯಾರನ್ನು ಸಂಪರ್ಕಿಸಬೇಕು, ಯಾವ ನಂಬರ್ ಇದೆ ಅಂತ? ಪ್ರತಿ ತಾಲೂಕಿನಲ್ಲಿ ನಮ್ಮಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಅಂತ ಇದ್ದಾರೆ, ತುರ್ಗೂರಿನವರೆ ಆಗಿರ್ತಿದ್ದಾರೆ. ಇದ್ರ ಜೊತೆಗೆ ಜಿಲ್ಲೆಗೆ ಉಪನಿರ್ದೇಶಕರ ಬಗ್ಗೆ ನಾನಿದ್ದೇನೆ. ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಮ ಉಪನಿರ್ದೇಶಕರನ್ನು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು ಅಲ್ವಾ? ತುಂಬಾ ಒಳ್ಳೇದು ಶ್ರೀನಿವಾಸ್ ಕುಲಕರ್ಣಿಯವರೇ. ಯಾದಗಿರಿ ಜಿಲ್ಲೆ ಮೀನುಗಾರಿಕೆ, ಅದರಲ್ಲೂ ಮುಖ್ಯವಾಗಿ ಒಳನಾಡು ಮೀನುಗಾರಿಕೆಯಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತ ಸಾಧನೆ ಮಾಡಿ ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ. ಇಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲಿ ಮೀನುಗಾರಿಕೆಗೆ ಉತ್ತೇಜನವನ್ನ ಕೊಡಲಾಗ್ತಾ ಇದೆ, ಯಾವ ರೀತಿ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಒಳ್ಳೆಯ ವಿವರವನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಮೀನು ಉತ್ಪಾದನೆಯಲ್ಲಿ ಯಾದಗಿರಿ ಜಿಲ್ಲೆ ಮುಂಚೂಣಿಯಲ್ಲಿ, ಈ ವಿಷಯವಾಗಿ ಯಾದಗಿರಿ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಶ್ರೀನಿವಾಸ್ ಕುಲಕರ್ಣಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಬೀದರ್ ಜಿಲ್ಲೆಯ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಎನ್ ಕೆಂಗೇಗೌಡ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಸಕ್ರಿಯವಾಗಿ ನಡೀತಾ ಇದೆ. ಈ ಯೋಜನೆಯನ್ನು ಜಾರಿ ಮಾಡುವ ಅಥವಾ ಕಾರ್ಯಕ್ರಮ ಅನುಷ್ಠಾನ ಮಾಡುವ ಈ ಬಗ್ಗೆ ವಿವರವಾದಂತಹ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಡನಿದ್ದಾರೆ ಕೃಷಿ ಇಲಾಖೆಯ ಬೀದರ್ನ ಕೃಷಿ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕೆಂಗೇಗೌಡ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಪ್ರಗತಿಯಲ್ಲಿ ಇದೆ. ಮುಖ್ಯವಾಗಿ ಬೀದರ್ನಲ್ಲಿ ಕೂಡ ಈ ಚಟುವಟಿಕೆ ಬಹಳ ಕ್ರಿಯಾಶೀಲವಾಗಿ ನಡೀತಾ ಇದೆ. ಈ ಬಗ್ಗೆ ಈ ಬೆಳೆ ವಿಮೆಯ ಉದ್ದೇಶಗಳು ಏನು ಅಂತ ತಾವು ಹೇಳ್ತೀರಿ? ತಾವು ಹೇಳಿದಾಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಇದು 2016-17 ಸಾಲಿನಿಂದ ಜಾರಿಗೆ ಬಂದಿರುತ್ತೆ. ಇದು ಆಕಸ್ಮಿಕವಾಗಿ ನಷ್ಟವಾದಾಗ ರೈತರ ನೆರವಿಗೆ ಬರಲು ವಿಮೆಗಳು ಸಹಕಾರಿ ಆಗ್ತವೆ. ಉದಾಹರಣೆಗೆ ನಮ್ಗೆ ಲೈಫ್ ಇನ್ಸೂರೆನ್ಸ್ ಮಾಡಿಸ್ತೀವಿ, ಹಾಗೇನೆ ವೆಹಿಕಲ್ ಇನ್ಸೂರೆನ್ಸ್ ಮಾಡಿಸ್ತೀವಿ. ಏನಾದ್ರೂ ಅವಘಡ ಅಪಘಾತಗಳಾದಾಗ ನಮ್ಗೆ ಒಂದು ನೆರವಿಗೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತೀವಿ. ಹಾಗೇನೆ ರೈತರು ಕೂಡ ತಾವು ಬೆಳೀತಕ್ಕಂತ ಬೆಳೆಗಳಿಗೆ ಈ ಒಂದು ಫಸಲ್ ಭೀಮಾ ಯೋಜನೆ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರವಾಹ ಬರ ಮಳೆ ಕೊರತೆ ಅಕಾಲಿಕ ಮಳೆ ಅಥವಾ ಆಲಿಕಲ್ ಮಳೆ ಮುಂತಾದಂತಹ ಒಂದು ಪ್ರಕೃತಿ ವಿಕೋಪಗಳಿಂದ ರೈತರ ಬೆಳೆ ನಷ್ಟ ಉಂಟಾದಾಗ ಅವರಿಗೆ ಪರಿಹಾರವನ್ನು ನೀಡುವ ಮೂಲಕ ಆರ್ಥಿಕ ಒಂದು ಭದ್ರತೆಯನ್ನ ಒದಗಿಸುವುದು ಈ ಒಂದು ಫಸಲ್ ಭೀಮಾ ಯೋಜನೆ ಪ್ರಮುಖ ಉದ್ದೇಶ ಆಗಿರುತ್ತೆ. ಅಂದ್ರೆ ಪ್ರಕೃತಿ ವಿಕೋಪಕ್ಕೆ ತಕ್ಷಣ ರೈತರಿಗೆ ಬೆಳೆಗಾರರಿಗೆ ಸ್ಪಂದಿಸುವುದೇ ಬೆಳೆ ವಿಮೆ ಯೋಜನೆಯ ಉದ್ದೇಶ ಅಲ್ವಾ? ಈಗ ಬೆಳೆ ವಿಮೆ ಯಾವ ಸಂದರ್ಭಗಳಲ್ಲಿ ಅನ್ವಯಿಸ್ತದೆ? ಈಗ ಹೇಳದಾಗೆ ಪ್ರಕೃತಿ ವಿಕೋಪಗಳ ವಿರುದ್ಧ ಸಾಮಾನ್ಯವಾಗಿ ಬಿತ್ತನೆಯಿಂದ ಹಿಡಿದು ರೈತರು ಒಂದು ಬಿತ್ತನೆಯಿಂದ ಹಿಡಿದ್ಬಿಟ್ಟು ಕೊಯ್ಲು ಕಟಾವು ಹಂತದವರೆಗೂ ಕೂಡ ಈ ಬೆಳೆ ವಿಮೆಯ ಒಂದು ಶ್ರೀರಕ್ಷೆ ರೈತರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದು ಏನೋ ವಿವಿಧ ಹಂತಗಳಲ್ಲಿ ಮುಂದೆ ಇವುಗಳ ಯಾವ್ಯಾವ ಹಂತದಲ್ಲಿ ಇದು ಹೇಗೆ ಸಹಕಾರಿ ಅಂತ ನಾನು ಹೇಳ್ತೇನೆ. ಮೊದಲೇ ಹೇಳೋದಾದ್ರೆ ಬಿತ್ತನೆಯಿಂದ ಹಿಡಿದು ಕಟಾವವರೆಗೂ ಕೂಡ ಈ ಒಂದು ವಿಮೆ ಇರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಈಗ ಬೆಳೆ ವಿಮೆಯಲ್ಲಿ ಇಳುವರಿ ಲೆಕ್ಕಾಚಾರದ ವಿಧಾನ ಹೇಗಿರ್ತದೆ ಕೆಂಗೇಗೌಡ್ರೆ? ಇದು ಪ್ರಮುಖವಾದಂತ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತ ಬಾಂಧವರು ಬೆಳೆ ವಿಮೆ ತುಂಬಿದ ನಂತರ ನಮ್ಗೆ ಪರಿಹಾರ ಬರಲಿಲ್ಲ, ಬೆಳೆ ವಿಮೆ ಸಂದಾಯ ಆಗ್ಲಿಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಸ್ವಾಭಾವಿಕ ಈ ಬೆಳೆ ವಿಮೆ ಇತ್ಯರ್ಥ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಪ್ರಮುಖವಾಗಿ ಇಳುವರಿ ಲೆಕ್ಕಾಚಾರವನ್ನ ಬೆಳೆ ಎಷ್ಟು ಇಳುವರಿ ಬಂತು ಅಂತ ಲೆಕ್ಕಾಚಾರ ಮಾಡ್ತೀವಿ. ಇದರಲ್ಲಿ ಪ್ರಾರಂಭಿಕ ಇಳುವರಿ ಅಂತ ತಗೊಳ್ತೀವಿ, ಅಂದ್ರೆ ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳ್ತೀವಿ. ಕಳೆದ 7 ವರ್ಷಗಳಲ್ಲಿ ಒಂದು ಇಳುವರಿ ಮಾಹಿತಿಯಲ್ಲಿ ಉತ್ತಮವಾಗಿ ಬಂದಂತಹ 5 ವರ್ಷಗಳ ಸರಾಸರಿ ಇಳುವರಿಯನ್ನ ನಾವು ತಗೊಂತೀವಿ, ಅಂದ್ರೆ ಪ್ರಾರಂಭಿಕ ಇಳುವರಿಗೆ. ಇದನ್ನ ಒಂದು ಇಳುವರಿ ನಷ್ಟದ ಮಟ್ಟ ಅಂದ್ರೆ ಇಂಡೆಮ್ನಿಟಿ ಲೆವೆಲ್ ಅಂತ, ಸಾಮಾನ್ಯವಾಗಿ ಮಳೆಯಾಶ್ರಿತ ಇದಕ್ಕೆ 80% ಇರ್ತದೆ, ನೀರಾವರಿಗೆ 90% ಇರ್ತದೆ. ಇದನ್ನ ಗುಣಿಸಿದಾಗ ಇಂಡೆಮ್ನಿಟಿ ಮಟ್ಟವನ್ನ 5 ವರ್ಷಗಳ ಸರಾಸರಿ ಇಳುವರಿಯಿಂದ ಗುಣಿಸಿದಾಗ ನಮ್ಗೆ ಒಂದು ಆರಂಭಿಕ ಇಳುವರಿ ಬರ್ತದೆ, ಅಂದ್ರೆ ಥ್ರೆಶೋಲ್ಡ್ ಈಲ್ಡ್ ಅಂದ್ರೆ ಅಂದ್ರೆ ಅದು 2 ಡಿಸ್ಟಿಕ್ ಇಳುವರಿ ಇದ್ದಂಗೆ, ಅದು ಇಷ್ಟು ಎಕರೆಗೆ ಬರಬೇಕಾಗಿತ್ತು ಅಂತೇಳಿ ನಾವು ತಗೊಳೋದಕ್ಕೆ ಒಂದು ಆರಂಭಿಕ ಇಳುವರಿ ಅಂತ ಮೊದಲು ಕಂಡಿಡ್ಕೊಂಡಿರ್ತೀವಿ. ನಂತರ ನಾವು ವಾಸ್ತವಿಕ ಇಳುವರಿ ನೋಡ್ತೀವಿ. ವಾಸ್ತವಿಕ ಇಳುವರಿ ಅಂದ್ರೆ ಈ ಒಂದು ಹಂಗಾಮ್ನಲ್ಲಿ ಎಷ್ಟು ಇಳುವರಿ ಬಂತು, ಇದನ್ನ ನೋಡೋದು ಯಾವ ರೀತಿ ಅಂತ ಹೇಳಿದ್ರೆ ಬೆಳೆ ಕಟಾವು ಪ್ರಯೋಗಗಳು ಅಂತ ನಾವು ಮಾಡ್ತೀವಿ. ಬೆಳೆ ಕಟಾವು ಪ್ರಯೋಗಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಬೆಳೆ ವಿಮೆಯನ್ನ 2 ಹಂತದಲ್ಲಿ ಮಾಡ್ತೀವಿ, ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತೊಂದು ಹೋಬಳಿ ಮಟ್ಟದಲ್ಲಿ. ಒಂದು ಯಾವುದು ಒಂದು ಪ್ರಮುಖ ಬೆಳೆ ಗ್ರಾಮ ಪಂಚಾಯತಿನಲ್ಲಿ ಬೆಳೀತಾರೆ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತದೆ. ಸಾಮಾನ್ಯವಾಗಿ 200 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದ್ರೆ ಅದನ್ನ ಒಂದು ಗ್ರಾಮ ಪಂಚಾಯತಿಗೆ ಅಧಿಸೂಚಿತ ಬೆಳೆಯಾಗಿ ಅಧಿಸೂಚನೆ ಆಗಿರ್ತದೆ. ವಾಸ್ತವಿಕ ಇಳುವರಿಯನ್ನ ನಾವು ಗ್ರಾಮ ಪಂಚಾಯತಿ ಮಟ್ಟ ಮತ್ತು ಹೋಬಳಿ ಮಟ್ಟದಲ್ಲಿ ನಾವು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡೋದ್ರ ಮುಖೇನ ಸರಾಸರಿ ಇಳುವರಿಯನ್ನ ನಾವು ಕಂಡಿಡ್ಕೊಂತೀವಿ. ಆ ಸರಾಸರಿ ಇಳುವರಿಗೆ ಅನುಗುಣವಾಗಿ ಎಷ್ಟು ಕೊರತೆ ಇದೆ, ಇಳುವರಿನಲ್ಲಿ ಕೊರತೆ ಆಗಿದೆ ಅಂತ ನೋಡ್ಬಿಟ್ಟು ಆ ಒಂದು ಆಧಾರದ ಮೇಲೆ ವಿಮೆ ಮಾಡಿಸಿರ್ತಕ್ಕಂತ ಎಲ್ಲಾ ರೈತರಿಗೂ ಒಂದು ಪರಿಹಾರವನ್ನ ನೀಡ್ತೇವೆ. ಇಳುವರಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ಕೆಂಗೇಗೌಡ್ರಿ, ಬಿತ್ತನೆ ಮಾಡುವ ಪೂರ್ವದಲ್ಲೇ ಬೆಳೆ ವಿಮೆ ನೋಂದಣಿಗೆ ಅವಕಾಶ ಇದೆಯಾ? ಬಿತ್ತನೆ ಸಾಧ್ಯವಾಗದಿದ್ದಲ್ಲಿ ಅವರಿಗೆ ಪರಿಹಾರ ಸಿಗುವುದ ಹೇಗೆ? ನಾವು ಬೆಳೆ ವಿಮೆ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಮಾಡಿದ ದಿನಾಂಕದಿಂದಲೇ ರೈತರು ವಿಮೆ ಮಾಡಿಸೋದಕ್ಕೆ ಅವಕಾಶ ಇರುತ್ತದೆ. ಅಲ್ಲಿ ರೈತರು ಬಿತ್ತನೆ ಆಗ್ಲೇಬೇಕು ಅಂತಾನು ಏನೂ ಇಲ್ಲ, ವಿಮೆ ಮಾಡಿಸಿದ್ಮೇಲೆ ಕೂಡ ಬಿತ್ತನೆಯೋದಕ್ಕೆ ಅವಕಾಶ ಇರುತ್ತೆ. ಈಗ ಕೆಲವು ಸಂದರ್ಭದಲ್ಲಿ ಹದ ಮಳೆ ಬೇಕಾಗುತ್ತೆ ಬಿತ್ತನೆಗೆ, ನಮ್ಗೆ ನೋಟಿಫಿಕೇಶನ್ ಆಗಿರುತ್ತೆ, ನಾವು ಬಿತ್ತನೆ ಮಾಡ್ತೀವಿ ಅಂತ ನಿರ್ಧಾರ ಕೂಡ ಮಾಡಿರ್ತೀವಿ. ಅಂತ ಒಂದು ಅವಕಾಶಗಳಲ್ಲೂ ಕೂಡ ನಾವು ಅಡ್ವಾನ್ಸ್ ಆಗಿ ಬೆಳೆ ವಿಮೆಗೆ ಎನ್ರೋಲ್ ಮಾಡಬಹುದು. ಒಂದು ವೇಳೆ ನಮ್ಗೆ ಏನಾದ್ರು ಬಿತ್ತನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಪ್ರಿವೆಂಟೆಡ್ ಸೋಯಿಂಗ್ ಅಂತ ಹೇಳ್ತೀವಿ, ಅಥವಾ ಬಿತ್ತನೆ ಕುಂಠಿತ ಅಂತ ನಾವು ಹೇಳ್ತೀವಿ. ಬಿತ್ತನೆ ಕುಂಠಿತ ಆದಾಗ ಮಳೆ ಅಭಾವ ಅಥವಾ ಇತರೆ ಪ್ರತಿಕೂಲ ಒಂದು ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ವಿಮಾ ಘಟಕಗಳಲ್ಲಿ 75%ಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಬಿತ್ತನೆ ವಿಫಲ ಆದ್ರೆ, ನಮ್ಗೆ ಬಿತ್ತನೆ ಮಾಡೋದಕ್ಕೆ ನಮ್ಗೆ ಪ್ರಕೃತಿನೇ ಸಹಕಾರ ಕೊಡ್ತಾ ಇದ್ರೆ, ಪರಿಸರನೇ ಕೊಡ್ತಾ ಇದ್ರೆ, ಅಂತ ಒಂದ್ ಸಂದರ್ಭದಲ್ಲಿ ನಾವು ವಿಮಾ ಮೊತ್ತದ 25%ರಷ್ಟು ಪರಿಹಾರವನ್ನ ನೀಡ್ಬಿಟ್ಟು ಇತ್ಯರ್ಥ ಮಾಡ್ತೀವಿ. ಪರಿಹಾರ ಅಲ್ಲೂ ಕೂಡ ರೈತರಿಗೆ ಸಿಗುತ್ತೆ, ಅಂದ್ರೆ ಯಾರು ವಿಮೆ ಮಾಡಿರ್ತಾರೆ ಅಂತ ರೈತರಿಗೆ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ 25%ರಷ್ಟು ಸಮ್ ಇನ್ಶೂರ್ಡ್ ಏನ್ ಮೊತ್ತ ಇರುತ್ತೆ ಅದನ್ನ ಕೊಟ್ಬಿಟ್ಟು ಅಲ್ಲಿಗೆ ಇತ್ಯರ್ಥ ಆಗುತ್ತೆ. ಇದು ಅವಕಾಶ ಇದೆ, ರೈತರ ಅನುಕೂಲ ತಗೋಬಹುದು. ಹೌದು, ಈಗ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯಂತರ ಬೆಳೆ ಹಾನಿ ಆದ್ರೆ ಏನು ವ್ಯವಸ್ಥೆ ಇದೆ ಅದಕ್ಕೆ ಅಂತ? ಸಾಮಾನ್ಯವಾಗಿ ಮಧ್ಯಂತರ ಬೆಳೆ ಹಾನಿ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ನಾವು ಹೇಳ್ತೀವಿ. ಹೆಚ್ಚಿನ ಮಳೆ ಅಥವಾ ಪ್ರವಾಹ ಅಥವಾ ಬೆಳೆ ಮುಳುಗಡೆ ಆದ್ರೆ ಅಥವಾ ದೀರ್ಘಕಾಲದ ತೇವಾಂಶದಿಂದ ಏನಾದರೂ ಕೊರತೆಯಾಗಿ ಬೆಳೆ ಹಾನಿ ಆಯ್ತು, ತೀವ್ರ ಬರಗಾಲ ಬಂತು ಮುಂತಾದ ಕಾರಣಗಳಿಂದ ನಮ್ಗೆ ನಿರೀಕ್ಷಿತ ಇಳುವರಿ ಪ್ರಾರಂಭಿಕ ಇಳುವರಿಗಿಂತ 50%ಕ್ಕಿಂತ ಕಡಿಮೆ ಇದೆ ಅಂತ ಅನ್ಸಿದ್ರೆ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಸರಿ ನಮ್ಗೆ ಇಳುವರಿ 50%ಕ್ಕಿಂತ ಹೆಚ್ಚಿನ ಇದರಲ್ಲಿ ಶೇಕಡ ನಮ್ಗೆ ಕುಂಠಿತ ಆಗೇ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಮಾನ್ಯ ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಪ್ರಪೋಸಲ್ ಹೋಗುತ್ತೆ, ಇಳುವರಿ ತುಂಬಾ ಕುಂಠಿತ ಆಗ್ತದೆ 50%ಕ್ಕಿಂತ ಹೆಚ್ಚು ಅಂತೇಳಿ. ಅಂತ ಒಂದು ಸಂದರ್ಭದಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಕೂಡಲೇ ವಿಮಾ ಮೊತ್ತದ ಶೇಕಡ 25% ಹಣವನ್ನ ಮುಂಗಡವಾಗಿ ವಿಮಾ ಸಂಸ್ಥೆಯವರು ಜಮಾ ಮಾಡ್ತಾರೆ. ಒಂದು ಉಳಿದಂತ ಹಣವನ್ನ ಈ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಇತ್ಯರ್ಥ ಪಡಿಸಲಾಗುವುದು. ಇದು ಮಧ್ಯಂತರ ಬೆಳೆ ಹಾನಿಗೆ ಇನ್ವೋಕ್ ಮಾಡಬೇಕು ಅಂತ ಹೇಳಿದ್ರೆ ಬೆಳೆ ಬಿತ್ತನೆ ಆಗಿ 1 ತಿಂಗಳಾಗಿರ್ಬೇಕು ಮತ್ತು ಕಟಾವ್ ಆಗಿ ಇನ್ನೂ 1-15 ದಿನ ಮುಂಚಿತ ಇರಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಮುಂಗಡವಾಗಿನೇ ರೈತರಿಗೆ ಇಳುವರಿ ನಷ್ಟ ಆಗಿದೆ ಅಂತ ತೀರ್ಮಾನ ಮಾಡಿ ತಕ್ಷಣಕ್ಕೆ ಪರಿಹಾರ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಮಧ್ಯಂತರ ಬೆಳೆ ಹಾನಿನಲ್ಲಿ. ಓಹೋ, ಅಂದ್ರೆ ಈ ಫಸಲ್ ಭೀಮಾ ಯೋಜನೆಯಡಿ ಮಧ್ಯಂತರ ಬೆಳೆ ಹಾನಿ ಆದರೂ ಸೌಲಭ್ಯ ಸಿಗ್ತದೆ ಅಂತ? ಹೌದು, ಕೊನೆಯವರೆಗೆ ಕಾಯ್ದೇನೆ. ನಾವು ಬೆಳೆ ಹಾನಿಯಾಗಿದೆ ಅಂತ ಖಾತ್ರಿ ಆದಾಗ ತಕ್ಷಣಕ್ಕೆ ನಾವು 25% ಪರಿಹಾರವನ್ನ ಕೊಟ್ಟು ನಂತರ ಬೆಳೆ ಕಟಾವು ಆದ್ಮೇಲೆ ಉಳಿದಿರೋದು ಇತ್ಯರ್ಥ ಪಡಿಸಲಾಗುತ್ತೆ. ಈಗ ಕೊಯ್ಲು ಕಟಾವು ಹಂತದಲ್ಲಿ ಹಾನಿ ಆದ್ರೆ ಬೆಳೆ ವಿಮೆ ಅನ್ವಯಿಸ್ತದೆ ಹೇಗೆ? ಹೌದು, ಖಂಡಿತ ಅನ್ವಯ ಆಗುತ್ತೆ. ಬೆಳೆ ಕಟಾವು ನಂತರ ನಾವು ಬೆಳೆಯನ್ನ ಸಾಮಾನ್ಯವಾಗಿ ಜಮೀನಲ್ಲೇ ಒಣಗಿಸಿ ಬಿಟ್ಟಿರ್ತೇವೆ. ಅಂತ ಒಂದ್ ಸಂದರ್ಭದಲ್ಲಿ ಏನಾದ್ರೂ ಈ ಸೈಕ್ಲೋನ್ಸ್, ಚಂಡಮಾರುತಗಳು ಅಥವಾ ಅಕಾಲಿಕ ಮಳೆಯಿಂದ ಅದೇನೋ ಬೆಳೆ ಮುಳುಗಡೆ ಆಗ್ಬಿಟ್ಟು ಬೆಳೆ ನಾಶ ಆದ್ರೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಂತ ಪರಿಗಣನೆ ಮಾಡ್ಬಿಟ್ಟು ಪರಿಹಾರವನ್ನ ಇತ್ಯರ್ಥ ಮಾಡ್ತೀವಿ. ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ. ಕೊಯ್ಲು ಕಟಾವು ನಂತರ ಕೂಡ ಹಾನಿಯಾದಾಗ ಆ ರೈತರಿಗೆ ಅವಕಾಶ ಖಂಡಿತ ಇರುತ್ತೆ. ಈಗ ಕೆಂಗೇಗೌಡ್ರೆ, ಇಲ್ಲಿ ಸ್ಥಳೀಯ ವಿಕೋಪಗಳು ಅಂತ ಆಗ್ತವೆ, ಆವಾಗ ರೈತರು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು? ಈಗ ಕೆಲವು ಸ್ಥಳ ನಿರ್ದಿಷ್ಟ ವಿಕೋಪಗಳು, ಲೋಕಲೈಸ್ಡ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ. ಕೆಲವು ಸಾರಿ ಅಕಾಲಿಕ ಮಳೆ ಅಥವಾ ಹಾಲಿಕಲ್ ಮಳೆ ಆಗ್ತದೆ, ಭೂ ಕುಸಿತ ಆಗ್ತದೆ, ಅಥವಾ ಹೆಚ್ಚಿನ ಒಂದು ಮಳೆ ಆಗ್ಬಿಟ್ಟು ಬೆಳೆ ಮುಳುಗಡೆ ಆಗ್ತದೆ, ಕ್ಲೌಡ್ ಬರ್ಸ್ಟ್, ಮೇಘಸ್ಫೋಟಗಳು, ಈ ರೀತಿ ಇತರೆ ಒಂದು ವಿಕೋಪಗಳಿಂದ ಬೆಳೆ ನಷ್ಟ ಉಂಟಾದಾಗ ನಾವು ವೈಯಕ್ತಿಕವಾಗಿ ಕೂಡ ನಷ್ಟ ನಿರ್ಧರಿಸಿ ಬೆಳೆ ವಿಮೆಯ ನಷ್ಟ ಪರಿಹಾರವನ್ನ ಇತ್ಯರ್ಥಪಡಿಸಲಾಗುವುದು. ಬೋತ್ ನಾವು ಎರಡು, ಒಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್, ಕೊಯ್ಲು ಕಟಾವು ಹಾನಿಯಾದಾಗ ಅಥವಾ ಸ್ಥಳ ನಿರ್ದಿಷ್ಟ ವಿಕೋಪಗಳಿಂದ ರೈತರಿಗೆ ನಷ್ಟ ಆದಾಗ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 3 ದಿನಗಳೊಳಗಾಗಿ ಅಂದ್ರೆ 72 ಗಂಟೆಯ ಒಳಗಾಗಿ ಒಂದು ಮಾಹಿತಿಯನ್ನ, ನಮ್ಮ ಬೆಳೆ ಈ ಒಂದು ಕಾರಣದಿಂದ ಹಾನಿಯಾಗಿದೆ ಅಂತೇಳಿ ವಿಮಾ ಸಂಸ್ಥೆಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ. ಅದು ಅಥವಾ ಬ್ಯಾಂಕಿಗೆ, ಸಮೀಪದ ಬ್ಯಾಂಕಿಗಾದ್ರೂ ಮಾಹಿತಿ ಕೊಡಬೇಕು, ಇಲ್ಲ ನಮ್ಮ ಕೃಷಿ ಇಲಾಖೆ ಕಚೇರಿಗಾದ್ರೂ ಭೇಟಿ ನೀಡಿ ತಕ್ಷಣಕ್ಕೆ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅಂತೇಳಿ ನಾವು ಲೋಕಲೈಸ್ಡ್ ಕಿಲೋಮೀಟರ್ನಲ್ಲಿ ಇನ್ವಾಲ್ವ್ ಮಾಡಬೇಕು. ಅಥವಾ ರೈತರಿಗೆ ವಿಮಾ ಸಂಸ್ಥೆ ಟೋಲ್ ಫ್ರೀ ನಂಬರ್ಗಳು ಕೂಡ ಇರ್ತದೆ, ಆ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಅವರು ಪ್ರಪೋಸಲ್ ನಂಬರ್ ಹೇಳ್ಬಿಟ್ಟು ಈ ರೀತಿ ನಮ್ಗೆ ಬೆಳೆ ಮುಳುಗಡೆಯಾಗಿದೆ, ಹಾನಿಯಾಗಿದೆ ಸಂಪೂರ್ಣ ಅಂತ ಹೇಳಿದ್ರೆ ಅದನ್ನ ಲೋಕಲೈಸ್ಡ್ ಕಿಲೋಮೀಟರ್ ಅಂತ ಪರಿಗಣನೆ ಮಾಡಿ ಎಷ್ಟು ಜಂಟಿ ಸಮೀಕ್ಷೆ ತದನಂತರ ಮಾಡಿ ಎಷ್ಟು ಪರ್ಸೆಂಟ್ ಬೆಳೆ ಹಾನಿ ಆಗಿದೆ ಅಂತ ನೋಡ್ಬಿಟ್ಟು ಅದಕ್ಕನುಸಾರವಾಗಿ ಬೆಳೆಯ ಒಂದು ವಿಮೆಯನ್ನ ಇತ್ಯರ್ಥ ಮಾಡಲಾಗ್ತದೆ. ಅದು ಆ ಒಂದು ಸಮೀಕ್ಷೆಯನ್ನ ಯಾರು, ಕೃಷಿ ಇಲಾಖೆಯವರು ಮಾಡ್ತಾರಾ ಅಲ್ಲ ವಿಮಾ ಕಂಪನಿಗಳೇ ಮಾಡ್ತಾವ? ಆ ಒಂದು ಜಂಟಿ ಸಮೀಕ್ಷೆಯನ್ನ ವಿಮಾ ಸಂಸ್ಥೆಗಳ ಸಹಯೋಗದಲ್ಲಿ ಕಂದಾಯ ಇಲಾಖೆಯವರು ಹಾಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಜಂಟಿ ಸಮೀಕ್ಷೆನಲ್ಲಿ ಇರ್ತಾರೆ, ಜಂಟಿ ಸಮೀಕ್ಷೆಯನ್ನ ಮಾಡ್ತಾರೆ ಅದನ್ನ. ಈಗ ಯಾವುದೇ ವಿಮೆ ಅಂತ ಹೇಳಿದ್ರೆ ಅದಕ್ಕೆ ಕಂತು ಪಾವತಿಸಬೇಕಾಗ್ತದೆ, ರೈತರು ವಿಮಾ ಕಂತನ್ನ ಎಲ್ಲಿ ಕಟ್ಟಬೇಕು ಹೇಗೆ? ಈಗ ವಿಮಾ ಕಂತನ್ನ ಕಟ್ಟಬೇಕಂದ್ರೆ ನಮ್ಗೆ ಸಮೀಪದಲ್ಲೇ ಇರ್ತಕ್ಕಂತ ಈಗ ಸೊಸೈಟಿಗಳಾಗ್ಬಹುದು, PSEN ಅಂತ ಹೇಳ್ತೀವಿ, ಅಥವಾ DCC ಬ್ಯಾಂಕ್ಗಳು, ಅಥವಾ ನಾಗರಿಕ ಸೇವಾ ಕೇಂದ್ರಗಳು, ಸಿಟಿಜನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, CSEಗಳು ಅಲ್ಲಿ ತುಂಬೋದು, ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಅವರು ಅಕೌಂಟ್ ಅನ್ನು ಹೊಂದಿರ್ತಕ್ಕಂತ ಯಾವುದೇ ಜ್ಯೂರಿಸ್ಡಿಕ್ಷನ್ ಬ್ಯಾಂಕ್ ಅಲ್ಲಾದ್ರೂ ತುಂಬೋದು, ಅಥವಾ ಬ್ಯಾಂಕುಗಳಲ್ಲಿ ಸ್ವಲ್ಪ ಸಂದಣಿ ಜಾಸ್ತಿ ಇರುತ್ತೆ, ನಮ್ಗೆ ತಕ್ಷಣಕ್ಕೆ ಅಲ್ಲಿ ಕಾಲಾವಕಾಶ ಬೇಕು ಅಂದ್ರೆ CSE ಕೇಂದ್ರಗಳು ಅಂತ ಇರುತ್ತೆ, ತಕ್ಷಣಕ್ಕೆ ಅಲ್ಲಿ ಮಾಡ್ತಾ ಇರ್ತಾರೆ, ನಾಗರಿಕ ಸೇವಾ ಕೇಂದ್ರಗಳಲ್ಲೂ ವಿಮಾ ಕಂತನ್ನ ತುಂಬೋದು, ತುಂಬಿಟ್ಟು ಅವರು ಅಕ್ನಾಲೆಜ್ಮೆಂಟ್ ಇಟ್ಕೋಬೇಕಾಗುತ್ತೆ ರೈತ ಬಂದವರು. ಅಂದ್ರೆ ಈ ರೀತಿ ತುಂಬಿದ್ರೆ ಅವರಿಗೆ ಈ ಹಾನಿಯ ಸಂದರ್ಭದಲ್ಲಿ ಅನುಕೂಲವನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ. ಹೌದು. ಈಗ ಕೆಂಗೇಗೌಡ್ರೆ, ಬೆಳೆವಾರು ರೈತರು ಕಟ್ಟುವ ಕಂತಿನ ವಿವರ ಹಾಗೂ ಕೊನೆ ದಿನಾಂಕ ಹೇಳ್ತೀರಾ? ಕಟ್ ಆಫ್ ಡೇಟ್ಸ್ ಕೂಡ ಇರ್ತದೆ, ಯಾವ ಬೆಳೆಗಳು ಅಂತ ಈಗಾಗಲೇ ಮೊದಲೇ ಅದು ನೋಟಿಫೈ ಮಾಡಿರ್ತಾರೆ, ಮತ್ತೆ ನೋಟಿಫೈಡ್ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಷ್ಟು ಸಮ್ ಇನ್ಶೂರ್ಡ್ ಇರುತ್ತೆ, ರೈತರು ಎಷ್ಟು ಕಟ್ಟಬೇಕು ಅನ್ನೋ ಮಾಹಿತಿ ನಾವೆಲ್ಲ ನಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಚುರಪಡಿಸಿರ್ತೀವಿ, ಅಲ್ಲೂ ಕೂಡ ಮಾಹಿತಿ ಸಿಗುತ್ತೆ, ಬ್ಯಾಂಕ್ಗೂ ಕೂಡ ಇದೆಲ್ಲ ಮಾಹಿತಿ ಹೋಗಿರುತ್ತೆ. ಈಗ ನಾವು ರೈತ ಬಾಂಧವರಿಗೆ ಹೇಳೋದಾದ್ರೆ ಕಡಲೆ ಮಳೆಯಾಶ್ರಿತ, ಕಡಲೆ ನೀರಾವರಿ, ಜೋಳ ನೀರಾವರಿ ಮತ್ತೆ ಗೋಧಿ ನೀರಾವರಿ ಕೊನೆಯ ದಿನಾಂಕದಲ್ಲಿ ಹೋದ್ರೆ ರಶ್ ಆಗಿ ಕೆಲವೊಂದ್ಸರಿ ಸರ್ವರ್ ಇಶ್ಯೂ ಆಗಿ ಸಮಸ್ಯೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಆದಷ್ಟು ಬೇಗ ವಿಮೆ ಕಂತನ ತುಂಬಿಕೊಂಡ್ರೆ ರೈತರಿಗೆ ಒಳ್ಳೇದು ಅಂತ ಹೇಳ್ಬೋದು. ಹಾಗೇನೆ ನಾವು ವಿಮಾ ಮೊತ್ತ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ನೋಡೋದಾದ್ರೆ ಕಡಲೆ ಬೆಳೆ ಮಳೆಯಾಶ್ರಿತದಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ಎಕರೆಗೆ 176 ರೂಪಾಯಿ ಇರುತ್ತೆ. ಅದೇ ರೀತಿ ಕಡಲೆ ನೀರಾವರಿ ಬೆಳೆಗಾದ್ರೆ 194 ರೂಪಾಯಿ ಪ್ರತಿ ಎಕರೆಗೆ ಇರುತ್ತೆ. ಜೋಳ ನೀರಾವರಿ ಬೆಳೆಗೆ 243 ರೂಪಾಯಿ ಪ್ರತಿ ಎಕರೆಗೆ ಇರುತ್ತೆ. ಗೋಧಿ ನೀರಾವರಿ ಪ್ರದೇಶಕ್ಕಾದ್ರೆ ಅದು ಕೂಡ 243 ರೂಪಾಯಿ ಪ್ರತಿ ಎಕರೆಗೆ ಇರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಬೆಳೆ ವಿಮೆ ಬೆಳೆಗಳು ಯಾವ್ಯಾವ ಬೆಳೆ ಇದಾವೆ ಅಂತ ಹೇಳಿ ಜಿಲ್ಲಾವಾರು ಅಧಿಸೂಚನೆ ಆಗಿರುತ್ತೆ. ಆ ಒಂದು ಅಧಿಸೂಚಿತ ಬೆಳೆಗಳು ಇದಾವ ಮತ್ತೆ ಇದು ಜಿಲ್ಲೆಯಿಂದ ಜಿಲ್ಲೆಗೆ ವಿಮಾ ಸಂಸ್ಥೆಗಳು ಕೂಡ ಬೇರೆ ಬೇರೆ ಇರ್ತದೆ. ಹಾಗಾಗಿ ವಿಮಾ ಸಂಸ್ಥೆ ಯಾವ್ದಿದೆ, ನಮಗೆ ಅಧಿಸೂಚಿತ ಬೆಳೆಗಳು ಯಾವ್ಯಾವ್ದಿದೆ, ಅದಕ್ಕೆ ಕೊನೆಯ ದಿನಾಂಕ ಯಾವತ್ತಿದೆ, ಈ ಒಂದು ಮಾಹಿತಿಯನ್ನ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಬ್ಯಾಂಕುಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದಾಗಿರುತ್ತೆ. ಕೆಂಗೇಗೌಡರು, ಇದೊಂದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆಯ ಒಂದು ಮೂಲಕ ಕಾರ್ಯಾನುಷ್ಠಾನ ಆಗ್ತಾ ಇದೆ. ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಿ. ರೈತರಿಗೆ ನಿಮ್ಮ ಕಿವಿ ಮಾತು ಏನು ಈ ಯೋಜನೆಯ ಬಗ್ಗೆ? ಈಗ ಸಾಮಾನ್ಯವಾಗಿ ರೈತರು ಯಾವ ರೀತಿ ಇರ್ತಾರೆ ಅಂದ್ರೆ ಹಾನಿ ಆದಾಗ ನಮ್ಗೆ ಹಾನಿ ಆಯ್ತು ನಷ್ಟ ಆಯ್ತು ಅನ್ನೋದು ಸಾಮಾನ್ಯ. ಹೌದು, ಬಟ್ ನಾವು ಈ ಕಂತು ಸಣ್ಣದು ಲಾಭ ದೊಡ್ಡದು ಅಂತ ರೈತರು ಮನಗಂಡ್ಬಿಟ್ಟು ನಾವು ಬೇರೆ ಎಲ್ಲೆಲ್ಲೋ ನಾವು ಸ್ವಲ್ಪ ಹಣವನ್ನ ವ್ಯಯ ಮಾಡ್ತೀವಿ. ಹೌದು, ಈ ಒಂದು ಸಣ್ಣ ಮೊತ್ತವನ್ನ ನಾವು ವಿಮೆಗಾಗಿ ಬಳಕೆ ಮಾಡಿದಲ್ಲಿ ಖಂಡಿತ ಒಂದು ಆಪತ್ಕಾಲದಲ್ಲಿ ರೈತರ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಅದಲ್ಲದೆ ರೈತರ ಒಂದು ಆದಾಯವನ್ನ ಸುಸ್ಥಿರಗೊಳಿಸ್ಬೇಕು ಅಥವಾ ದ್ವಿಗುಣಗೊಳಿಸ್ಬೇಕು, ಅವನು ವ್ಯವಸಾಯದಲ್ಲಿ ಒಂದು ಹೆಚ್ಚಿನ ನೂತನ ಕೃಷಿ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ಹೆಚ್ಚೆಚ್ಚು ಹೈ ವ್ಯಾಲ್ಯೂ ಕ್ರಾಪ್ಸ್ ಬೆಳಿಬೇಕು ಅಂತ ಹೇಳಿ ನಮ್ಗೆ ಅವನಿಗೆ ಒಂದು ಆರ್ಥಿಕ ಭದ್ರತೆ ಖಂಡಿತ ಬೇಕು ಅಂತ ಹೇಳಿದ್ರೆ ಈ ಒಂದು ಬೆಳೆ ವಿಮೆ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲಾ ರೈತ ಬಾಂಧವರು ಈಗ ಬೆಳೆದೇ ಹಿಂಗಾರಿ ಬೆಳೆನಲ್ಲಿ ಬೆಳೆದಿರ್ತಕ್ಕಂತ ಅಧಿಸೂಚಿತ ಬೆಳೆಗಳಿಗೆ ಕೂಡಲೇ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ಕೆಂಗೇಗೌಡ್ರೆ, ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಉತ್ತಮ ಮೊತ್ತದ ಒಂದು ಪರಿಹಾರವನ್ನ ಪಡೆದಿದ್ದಾರೆ, ಅನುಕೂಲವನ್ನ ಪಡೆದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇದರ ಪ್ರಗತಿ ಹೇಗಿದೆ? ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಒಂದು ನೋಂದಣಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೇಳ್ಬೋದು. ಕಳೆದ ಮುಂಗಾರಿನಲ್ಲಿ ನಮ್ಗೆ 247,000 ಅಧಿಕ ಪ್ರಸ್ತಾವನೆಗಳು ವಿಮೆಗೆ ನೋಂದಣಿಯಾಗಿತ್ತು. ಈಗಾಗಲೇ ನಮ್ಗೆ 4,000 ಅಧಿಕ ನೋಂದಣಿಗಳು ಈಗ ಹಿಂಗಾರು ಬೆಳೆಗೆ ಕೂಡ ಆಗಿದೆ. ಈಗ ರೈತರಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಬೆಳೆ ವಿಮೆ ಬಗ್ಗೆ ಮಾಹಿತಿ ಇದೆ. ಇನ್ನು ಕೆಲವು ರೈತರು ಈ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹಾಗಾಗಿ ಈ ಒಂದು ಯೋಜನೆ ಸದುಪಯೋಗವನ್ನ ಪಡಿಸ್ಕೋಬೇಕು ಮತ್ತೆ ನಮ್ಮ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಉತ್ತಮವಾದಂತಹ ಸ್ಪಂದನೆ ರೈತರ ಕಡೆಯಿಂದ ವಿಮೆಗೆ ಇದೆ. ಈ ವಿಮೆ ಯೋಜನೆ ಬಗ್ಗೆ ರೈತರಿಗೆ ಜಾಗೃತಿಯನ್ನು ಹೇಗೆ ಮೂಡಿಸ್ತೀರಿ, ಯಾವ ರೀತಿ ಅವರ ಮನೆ ಬಾಗಿಲಿಗೆ ಈ ಮಾಹಿತಿ ಮುಟ್ಟುತ್ತದೆ ಅಂತ? ಈಗ ನಮ್ಗೆ ಬೆಳೆ ವಿಮೆ ಯೋಜನೆ ಬಗ್ಗೆ ನಾವು ಗ್ರಾಮವಾರು ಹಂಗಾಮು ಪೂರ್ವದಲ್ಲಿ ಈಗ ಶುರುವಾಗುತ್ತೆ ಅನ್ಬೇಕಾದ್ರೆ ನಾವು ಪ್ರತಿ ಗ್ರಾಮಗಳ ಮಟ್ಟದಲ್ಲಿ ಒಂದು ಪ್ರಚಾರ ವಾಹನವನ್ನ ಕೈಗೊಂಡ್ಬಿಟ್ಟು ಅಲ್ಲಿ ವಿವಿಧ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿ ಪತ್ರಿಕೆಗಳನ್ನ ಮಾಡಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲೂ ಕೂಡ ನಾವು ಬೆಳೆ ವಿಮೆ ಕುರಿತು ಹೆಚ್ಚಿನ ಒಂದು ಮಾಹಿತಿಯನ್ನ ಪ್ರಚಾರ ಮಾಡ್ತಾ ಇದೀವಿ. ಹಳ್ಳಿ ಹಳ್ಳಿಗೂ ಕೂಡ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ವಿಮಾ ಸಂಸ್ಥೆಯವರು ಕೂಡ ಪ್ರಚಾರ ಪಡಿಸ್ತಾ ಇದ್ದಾರೆ. ಹಾಗೇನೆ ಸಮೂಹ ಮಾಧ್ಯಮಗಳು, ಟಿವಿ ಮಾಧ್ಯಮಗಳು, ರೇಡಿಯೋ ಟಿವಿ ಈ ರೀತಿ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನ ರೈತ ಬಾಂಧವರಿಗೆ ತಲುಪಿಸಲಿಕ್ಕೆ ಕ್ರಮ ವಹಿಸ್ತಾ ಇದೀವಿ. ತುಂಬಾ ಒಳ್ಳೇದು ಡಾಕ್ಟರ್ ಎನ್ ಕೆಂಗೇಗೌಡ್ರೆ. ಬೆಳೆ ವಿಮೆ ಯೋಜನೆ ಅತ್ಯಂತ ಮಹತ್ವಪೂರ್ಣವಾದದ್ದು ರೈತರ ಪಾಲಿಗೆ, ಯಾಕಂದ್ರೆ ಈ ಪ್ರಕೃತಿ ವಿಕೋಪ ಆಗಾಗ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯವಾಗಿರ್ತಕ್ಕಂತ ವಿಕೋಪಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರ ಪಾಲಿಗೆ ಬಹಳಷ್ಟು ವರದಾನವಾಗಿರ್ತಕ್ಕಂತ ಒಂದು ಯೋಜನೆ. ಅದರ ಕಾರ್ಯಾನುಷ್ಠಾನ ಹೇಗೆ ಮತ್ತು ಯಾವ ರೀತಿ ಅದರ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಗಳು ಬೇಕಾಗ್ತದೆ ಎನ್ನುವ ವಿವರವನ್ನು ರೈತ ಬಾಂಧವರಿಗೆ ತಿಳಿಸಿದ್ದೀರಿ. ಕೆಂಗೇಗೌಡ್ರಿ, ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ. ಇದುವರೆಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಈ ಕುರಿತು ಬೀದರ್ ಜಿಲ್ಲೆಯ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಎನ್ ಕೆಂಗೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಕೃಷಿರಂಗದಲ್ಲಿ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ